₹11,000, ₹5,000 ಹಾಗೂ ₹3,000 ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಇದೀಗ ಕೇಳೋಣ ಹೂವಿನ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬ್ಯಾಡರಹಳ್ಳಿಯ ರೈತ ಮಹಿಳೆ ಶಿವಮ್ಮ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬ್ಯಾಡರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಶಿವಮ್ಮರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ಶಿವಮ್ಮರೇ, ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅಲ್ಲ, 12 ವರ್ಷದಿಂದ ಮಾಡ್ತಾ ಇದ್ರಿ? 12 ವರ್ಷದಿಂದ ಮಾಡ್ತಾ ಇದ್ರಿ? ಅಂದ್ರೆ ಮದುವಿನ ಮುಂಚೆ ನಿಮ್ ತಂದೆಯವರ ಮನೆಯಲ್ಲೂ ಕೃಷಿ ಬದುಕ ಮಾಡ್ತಿದ್ರ? ಮಾಡ್ತಿದ್ರಿ. ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮರೆಲ್ಲ ಕೃಷಿ ಬದುಕು ಕಲ್ಸಿಕೊಟ್ಟಿದ್ರ? ಕಲ್ಸಿಕೊಟ್ಟಿದ್ರು. ಏನೇನು ಕೃಷಿ ಬದುಕು ಮಾಡಿದ್ರಿ ತಂದೆಯವರ ಮನೆಯಲ್ಲಿ? ಅವಾಗೆಲ್ಲ ನಮಗೆ ಬರೀ ಬೆದ್ಲು, ರಾಗಿ, ನವಣೆ, ಜೋಳ ಇಷ್ಟು ಬೆಳೀತಿದ್ರು. ನೀರಾವರಿ ಇರ್ಲಿಲ್ಲ. ಹಾಗಿದ್ರೆ ಅಪ್ಪ ಅಮ್ಮ ಎಲ್ಲ ಕೃಷಿ ಬದುಕು ಕಲ್ಸಿಕೊಟ್ಟಿದ್ರು. ಈಗ ಗಂಡನ ಮನೆಯಲ್ಲಿ ಕೃಷಿ ಬದುಕು ನೀವು ತೋರ ಮನೇಲಿ ಕಲ್ತದ್ದು ಉಪಯೋಗ ಆಯ್ತಾ ಅನ್ಸತ್ತ? ಆಯ್ತು, ಅಂತಲೇ ಮಾಡ್ತಿರೋದು. ಈಗ ನಿಮ್ ತಂದೆರು ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ಇಲ್ಲ ಸರ್, ನಮ್ಮ ಮನೆಯವ್ರು ಲಾಯರು. ಲಾಯರ್? ಮತ್ತೆ ಲಾಯರ್ ಮನೆಯವರು ನೀವು ಕೃಷಿ ಕಡೆಗೆ ಯಾಕೆ ಆಸಕ್ತಿ ಬಂತು? ಕೃಷಿ ಕಡೆಗೆ ಯಾಕೆ ಆಸಕ್ತಿ ಬಂತು ಅಂದ್ರೆ, ನಮ್ಮ ಮನೆಯವರು ಹಿರಿಯರಲ್ಲೇ ವಕಾಲತ್ ಮಾಡ್ತಿದ್ರು, ಅದರಲ್ಲಿ ನಮ್ಗೇನು ಆದಾಯ ಕಾಣಲಿಲ್ಲ. ಹಂಗಾಗಿ ನಾವು ಪಕ್ಕದ ಹೊಲದಾಗೆ ನಮ್ಮ ಮಾಮರದ ನೀರಿತ್ತು, ಬಿಡಿಸ್ಕೊಂಡು ಹೂವಿನ ಗಿಡ ಹಾಕ್ಬೇಕು ಅನ್ನಿಸ್ತು, ಹಾಕಿದ್ವಿ. ಇವಾಗ ನಾವು ಸ್ವಂತಕ್ಕೆ ನಾವು ಬೋರ್ ಹಾಕ್ಸ್ಕೊಂಡು ಬೆಳೆ ಇಟ್ಕೊಂಡು ನಾವು ಹೂವಿನ ತೋಟ ಮಾಡ್ಕೊಂಡು ಇದ್ವಿ. ಸಾಕಷ್ಟು ಜನ ಟೊಮೆಟೊ ಬೆಳಿಬೇಕು, ಈರುಳ್ಳಿ ಬೆಳೆದು, ದಾಳಿಂಬೆ ಬೆಳಿಬೇಕು, ಲಕ್ಷಾಧೀಶರು ಆಗ್ತೀವಿ ಅಂತಾರೆ. ಅಂತವರಲ್ಲಿ ಈ ತರ ಬೆಳೆಗಳು ಯಾವ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಆಸಕ್ತಿ ಬರ್ಲಿಲ್ಲ ಅಂದ್ರೆ ನೀರುಳ್ಳಿ ಹಾಕಿದ್ವಿ, 2-3 ಸರಿ ನೀರುಳ್ಳಿ ಹಾಕಿ ನೋಡಿದ್ವಿ, ನಮಗೆ ಲಾಸ್ ಅನ್ನಿಸ್ತು. ಅದಾದ್ಮೇಲೆ ಇದೇ ಒಳ್ಳೆಯ ಆದಾಯ ಅಂತಂದು ಪಕ್ಕದಾಗ ಐನಳ್ಳರು ಹೂ ಕಟ್ಟಕ್ ಹಾಕಕ್ ಬರ್ತಿದ್ರು. ಅವರು 7 ರೂಪಾಯಿ ಕೆಜಿ ಹಂಗೆ ಕಟ್ಟ್ರಿ ಅಂತ ಹೇಳರು. 1.5 ಕೆಜಿ ಕಟ್ತಿದ್ವಿ ನಾವು 7 ರೂಪಾಯಿಗೆ. ಅದನ್ನೇ ನಾವು ನಮ್ಮ ಜಮೀನಲ್ಲೇ ನಾವು ಮಾಡಿದ್ರೆ ಯಾಕೆ ನಮ್ಗೆ ಆದಾಯ ಇರಲ್ವೇ, ಅವ್ರು ಆದಾಯ ಇಲ್ದಲ್ಲಿ ಅಲ್ಲಿಂದ ಇಲ್ಲಿಗೆ ತಂದು ಹೂ ಕಟ್ಟಿಸ್ತಾರೆ ನಮ್ಗೆ ಅಂತಂದು ಹೇಳ್ಬಿಟ್ಟು ನಾವೇ ಸಸಿ ತಂದು ನೆಟ್ಕೊಂಡ್ವಿ, ಇಟ್ಟು ಬೆಳೆಸಿದ್ವಿ. ಬೆಳೆಸಿದಾಗ ನಮ್ಗೆ ಆದಾಯ ಅನ್ನಿಸ್ತು. ಅದ್ರಾಗೆ 1 ವರ್ಷದ ತನಕ ಗಿಡ ಬೆಳೆಸಿದ್ರೆ ಒಳ್ಳೆ ಹೂವು ಇಳುವರಿ ಬರ್ತೈತಿ. ಜಮೀನ್ ಎಷ್ಟು ಎಕರೆ ಇದೆ? 2 ಎಕರೆ ನೀರಾವರಿ ಮಾಡಿದ್ರ? ಹ್ಞೂ, 2 ಎಕರೆ ನೀರಾವರಿ ಮಾಡಿದ್ವಿ. 1 ಎಕರೆಗೆ ಸಡೆ ಗಿಡ ಹಾಕಿದ್ವಿ, ಅಡಕೆ ಸಸಿ ಇಟ್ಟಿದ್ವಿ. 1 ಎಕರೆಗೆ ಹೂವಿನ ಗಿಡ. ಸಡೆ ಗಿಡದಾಗೆ ಸಡೆ ಸೊಪ್ಪು ಇರುತ್ತ, ಅದನ್ನ ಮೇಕೆ ಕುರಿ ಮೇಸ್ತಿದ್ವಿ ಮನೆ ಮುಂದೆ. ಹೂವಿನ ತೋಟನು ಮಾಡ್ಕೊಂಡು ಕುರಿನೂ ಮೇಸ್ಕೊಂಡು ಇರ್ತಿದ್ದೆ ಮನೆ ತಗೆ. ಅದಾದ್ಮೇಲೆ ಫ್ಲೋರ್ ಮಿಲ್ ಹಾಕ್ಸಿದ್ವಿ. ಹಾಕ್ಸ್ಕೊಂಡು ಅದ್ರಾಗೂ ಮಾಡ್ಕೊಂಡು ಹೂವಿನ ತೋಟನು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಗೆ ಒಳ್ಳೆ ಆದಾಯ ಅನ್ನಿಸ್ತು ಹೂವಿನ ತೋಟದಾಗೆ. ಅದರಿಂದಲೇ ನಮಗೆ ಒಂದ್ ಸ್ವಲ್ಪ ಮೇಲಕ್ಕೆ ಬಂದಿದ್ದು. ಏನೇನು ಹೂವು ಬೆಳಿತೀರ? ದುಂಡು ಮಲ್ಲಿಗೆ, ಮಲ್ಲೆ, ಕಾಕಡ, 3 ತರದ ಹೂ ಬೆಳಿತೀವಿ. ಸೇವಂತಿಗೆ, ಕಾಕಡ, ಮಲ್ಲೆ, ದುಂಡು ಮಲ್ಲಿಗೆ 3 ತರದ ಬೆಳಿತೀವಿ. ಅದ್ರಾಗೆ ಬಿಡಿಸಕ್ಕೆ 120 ರೂಪಾಯಿ ಕೊಡ್ತೀವಿ, ಕಟ್ಟಕ್ಕೆ 50 ರೂಪಾಯಿ ಕೊಡ್ತೀವಿ. ದುಂಡು ಮಲ್ಲಿಗೆ 1.5 ಕೆಜಿ ಬರ್ತೈತೆ, ಮಲ್ಲೆ 3 ಕೆಜಿ ಬರುತ್ತೆ. ಕಟ್ಟಿಸ್ಕೊಂಡು ಈ ರೀತಿ ತಗೊಂಡೋಗಿ ಮಾರ್ಕೆಟ್ಗೆ ಅಳದ್ ಬರ್ತೀವಿ. ಅದರಿಂದ ನಮಗೆ ಒಳ್ಳೆ ಅನುಕೂಲ ಅನ್ನಿಸ್ತು. ಅದರಿಂದ ನಾವೆಲ್ಲದೂ ಉಪಯೋಗ ಮಾಡ್ಕೊಂಡ್ವಿ. ಈಗ ಪ್ರಾರಂಭದಲ್ಲಿ ಮಲ್ಲಿಗೆ ಸಸಿಗಳಲ್ಲಿ ತಗೊಂಬಂದ್ರೆ? ಮಲ್ಲಿಗೆ ಸಸಿನ ನಾವು ಐನಳ್ಳಿ ತಗ ತಂದಿದ್ವಿ. ಐನಳ್ಳಿ ತಗೆ ಫ್ರೀ ಸಿಗ್ತೈತೆ, ಅದು ಜಮೀನಾಗ ಯಾರು ಜಮೀನಾಗ ನಾವು ಹೋಗಿ ಕೇಳಿದ್ರೆ ಕೊಡ್ತಾರೆ. ಅದನ್ನ ತಂದು ಹಾಕಿದ್ವಿ. ಮಲ್ಲೆ ಸಸಿ 500 ರೂಪಾಯಿಗೆ ಒಂದು ಗಿಡ ತಂದು ಅದನ್ನ ಹಾಕಿದ್ವಿ. ದುಂಡು ಮಲ್ಲಿಗೆದ ತಮಿಳ್ನಾಡಿದ್ದ ತರಿಸಿದ್ವಿ, ಅದನ್ನು 5 ರೂಪಾಯಿ 6 ರೂಪಾಯಿಗೆ ಒಂದು ಸಸಿ ತರಿಸಿದ್ವಿ. ಕಾಕಡ ಗಿಡ ಮಾತ್ರ ಫ್ರೀ ಸಿಗುತ್ತೆ, ಅದನ್ನ ತಂದು ಹಾಕೊಂಡಿದ್ವಿ. ಅಂತರ ಎಷ್ಟು ಕೊಟ್ಟಿದ್ರ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ? 6 ಅಡಿ ಒಂದು ಗಿಡ, 6 ಅಡಿ ಇದ್ದ 6 ಅಡಿಗೆ ಹಾಕಿದ್ವಿ. ಮಧ್ಯದಲ್ಲಿ ವ್ಯವಸಾಯ ಮಾಡಬಹುದು? ಮಾಡಬಹುದು, ವ್ಯವಸಾಯ ಮಾಡಿಸ್ತೀವಿ, ಕೊಚ್ಚಿಸ್ತೀವಿ ಕೂಲರ್ ಸಿಕ್ತಾಗ. ಗಿಡಗಳು ಸಣ್ಣವಿದ್ದಾಗ ವ್ಯವಸಾಯ ಮಾಡಬಹುದು, ಈಗ ಗಿಡಗಳಲ್ಲಿ ತುಂಬಾ ದೊಡ್ಡವಾದ್ರೂ ವ್ಯವಸಾಯ ಮಾಡಬಹುದು. ಮಾಡಬಹುದು, ಅದ್ರಾಗೆ ತೊಂದ್ರೆ ಇಲ್ಲ. ಮುರಿದ್ರು ಒಂದ್ ಕೊನೆ ಏನು ಅನ್ಸಲ್ಲ, ಅದು ಚಿಗುರುತ್ತೆ. ಅದರಿಂದ ನಮ್ಗೇನು ಅನ್ಸಿಲ್ಲ. ಕಟ್ಟಕ್ಕೆ 50 ರೂಪಾಯಿ ಕೊಡ್ತೀವಿ, ಬಿಡಿಸಕ್ಕೆ 120 ರೂಪಾಯಿ ಕೊಡ್ತೀವಿ. ನಮ್ಮ ಅಕ್ಕಪಕ್ಕದಗಳಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ, ಅವ್ರಿಗೂ ಜೀವನ ಆಗುತ್ತೆ, ಅವ್ರಿಗೂ ಜೀವನ ಆಗುತ್ತೆ, ನಮಗೂ ಜೀವನ ಆಗುತ್ತೆ, ಚೆನ್ನಾಗೈತೆ. ಈಗ ಹೂವಿನ ಸಸಿ ನಾಟಿ ಮಾಡಿದ ಮೇಲೆ ಅದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? ಒಂದು 6 ತಿಂಗಳು ಬೆಳೆಸಬೇಕು. ಬೆಳೆಸಬೇಕು. ಬೆಳೆಸಿದಾಗ ನಾವು ಕುರಿ ಗೊಬ್ಬರ ಕೊಡ್ತೀವಿ, ಜಿಂಕ್ ಸಲ್ಪೇಟ್ ಅಂತಂದು ಅದನ್ನ ಹಾಕ್ತೀವಿ ಭೂಮಿಗೆ ತಾಕತ್ ಕೊಡಕ್ಕೆ. ಹಾಕಿ ಔಷಧಿ ಹೊಡ್ಕೊಂಡು ಬೆಳ್ಕೊಂತೀವಿ, ಚೆನ್ನಾಗಿ ಬರುತ್ತೆ. ಈಗ ನೀರೆಲ್ಲ ಏನು ಆಯ್ ನೀರೇ ಕೊಡ್ತಾರೆ, ಡ್ರಿಪ್ ಮಾಡ್ಕೊಂಡು? ಇಲ್ಲ ಇಲ್ಲ, ನಾವು ಆಯ್ ನೀರೇ ಕೊಡ್ತೀವಿ, ಅಲ್ಲೇ ಮಾಡ್ಕೊಂಡು ನೀರು ಕೊಡ್ತೀವಿ. ಎಷ್ಟು ಬೋರ್ ಇದಾವೆ? ನೀರು ಸಾಕಾಗುತ್ತೆ? ಒಂದೈತೆ ಬೋರು, ಗಂಗಾ ಕಲ್ಯಾಣದಿಂದ ಬೋರ್ ಹಾಕ್ಸ್ಕೊಂಡಿದ್ವಿ ನಾವು, ಸ್ವಂತಕ್ಕೆ ಹಾಕ್ಸ್ಕೊಂಡಿರ್ಲಿಲ್ಲ. ಚೆನ್ನಾಗೆ ನೀರನ್ನು ಬರ್ತೈತೆ, ಕೊಡ್ತೀವಿ, ಸಾಕಾಗುತ್ತೆ ಸಾಕಾಗುತ್ತೆ ಎರಡು ಎಕರೆಗೆ. ಹೂವಿನ ಸಸಿ ನಾಟಿ ಮಾಡಿದ್ಮೇಲೆ ಒಂದು 6 ತಿಂಗಳ ನಂತರ ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಅಂದ್ರೆ, ವರ್ಷಕ್ಕೆ ಏನಾದರೂ ಒಂದ್ಸರಿ ಮೇಲ್ ಗೊಬ್ಬರ ಕೊಡೋದು ಈ ತರ ಎಲ್ಲ ಮಾಡ್ತೀರಾ? ಕೊಡ್ತೀವಿ, ವರ್ಷಕ್ಕೆ ಒಂದ್ಸರಿನ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಕುರಿದು. ಕುರಿದಾದ್ಮೇಲೆ 2 ತಿಂಗಳಿಗೆ ಒಂದ್ಸರಿನ ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಕೊಡ್ತೀರಾ? ಕೊಡ್ತೀವಿ. ತಿಂಗಳಿಗೆ ಒಂದ್ಸರಿನ ಔಷಧಿ ಹೊಡಿತೀವಿ. ಇದು ಮಲ್ಲಿಗೆ ವರ್ಷ ಪೂರ್ತಿ ಹೂವು ಬಿಡುತ್ತಾ ಏನಾದರೂ ಹಿಂಗೆ ತಿಂಗಳಲ್ಲಿ ಮಾತ್ರ ಬಿಡುತ್ತೆ? ಫೆಬ್ರವರಿ ತಿಂಗಳಿದ್ದಾನ ಒಂದ್ 3 ತಿಂಗಳು ದುಂಡ್ ಮಲ್ಲಿಗೆ ಬರುತ್ತೆ. ಅದು ಮಳೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಶೀತ ಆಗಿ ಕಡಿಮೆ ಆಗಿಬಿಡುತ್ತೆ. ಮಲ್ಲೆ ಒಂದ್ 4-5 ತಿಂಗಳು ಬರುತ್ತೆ. ಕಾಕಡ ಏನೇನು ಮುಂದಿನ ತಿಂಗಳಿದ್ದ ಕಮ್ಮಿನ್ಸ್ ಆಗ್ತೈತಿ, ಅದು ಒಂದ್ 6 ತಿಂಗಳು ಬರುತ್ತೆ. 6 ತಿಂಗಳು ಬರುತ್ತೆ ಅಂದ್ರೆ ವರ್ಷ ಪೂರ್ತಿ ಒಂದಲ್ಲ ಒಂದೊಂದು ಯಾವಾಗ್ಲೂ ಹೂವಿಂದೇ ನಮ್ದು ವ್ಯವಸ್ಥೆ ವ್ಯವಸಾಯ. ಈಗ ಪ್ರತಿ ದಿವಸ ಕೆಲಸ ಇರುತ್ತೆ, ಹೂವಿಂದು ತರಕಾರಿ ಕೃಷಿ ಆದ್ರೆ ಕೂಲರ್ ಸಿಗೋದಿಲ್ಲಪ್ಪ ಅಂತೆಲ್ಲ ಸಾಕಷ್ಟು ಜನ ಈ ತರ ಬೆಳೆಗಳು ಬೆಳಿಲಿಕ್ಕೆ ಹೆದರ್ತಾರೆ, ಯಾವ್ದಾದ್ರು ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಬೇರಂತ ಬೆಳೆಗಳು ಬೆಳ್ಕೊಂಬಿಡೋಣ ಅಂತ. ಅಂತದ್ರಲ್ಲಿ ಇದೆಲ್ಲ ನಿರ್ವಹಣೆ ಮಾಡೋದು ಕಷ್ಟ ಆಗಲ್ವಾ ನಿಮಗೆ? ಕಷ್ಟ ಅನ್ಸಿದ್ರು ನಮ್ಗೆ ಇದ್ರಿಂದ ಅನುಕೂಲ ಆಗಿತ್ತಲ್ಲ, ನಮಗೆ ಬಿಡಕ್ ಮನ್ಸ್ ಬರಲ್ಲ ಅದನ್ನ. ನನಗೆ ಯಾವ್ದೇ ಕೆಲಸ ಇದ್ರು ಹೂ ಬಿಡಿಸಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ನನಗೆ. ಯಾವ ಕಾಲದಾಗೂ ನಾನು ಹೂ ಬಿಡಿಸ್ಲೇಬೇಕು. ಒಟ್ಟು ತಿಂಗಳಿಗೆ ಒಂದ್ಸರಿನ ಹೂವಿನ ಪಟ್ಟಿ ಬಂತು ನಮ್ಮ ಮನೆಗೆ ಎಂಬುದು ನನಗೆ ಅದು ಒಳ್ಳೆ ಇದನ್ನ ಕೊಟ್ಟೈತೆ. ಅದಕ್ಕಾಗಿ ನಾನು ಹೂವಿಂದ ಬಿಡದ್ ಬೇಡ. ಇವಾಗ ನಮಗೆ ಪವರ್ ಮಿಲ್ ಹಾಕ್ಸ್ಕೊಂಡಿದೀವಿ, ಅನುಕೂಲ ಆಗೈತೆ. ಆದ್ರೂ ನನಗೆ ಹೂವಿಂದ ಬಿಡಬೇಕು ಅನ್ಸಲ್ಲ, ಮಾಡಲೇಬೇಕು ಹೂವಿಂದ ಅಂತ ನಾನು ಮಾಡ್ತಿರೋದು. ಕೂಲರ್ ಎಲ್ಲ ಸಿಗ್ತಾರೆ ನಿಮಗೆ? ಕೂಲರ್ ಸಿಗ್ತಾರೆ, ನಾವು ಇಬ್ರು ಒಬ್ಬರನ್ನು ಕೂಲರ್ ನಿಕ್ಕೆಂತೀವಿ ಬಿಡಿಸಕ್ಕೆ. ಕಟ್ಟಕ್ ಮಾತ್ರ ಬೇರೆಯವ್ರಿಗೆ ಮನೆಮನೆಗೆ ತಗೊಂಡೋಗಿ ತೂಕ ಮಾಡ್ಕೊಂಡೋಗಿ ಕೊಟ್ಟು ಬರ್ತೀವಿ. ಕಟ್ತಾರೆ, 2 ಗಂಟೆ ಮೇಲ್ಪಟ್ಟು ಹೋಗಿಸ್ಕೊಂಬಂದು ಸುತ್ಕೊಂಡು ತಗೊಂಡೋಗಿ ಹಿರಿಯರಿಗೆ ಮಾರ್ಕೆಟಿಗೆ ಕೊಟ್ಟು ಬರ್ತೀವಿ. ಈಗ ನಾವು ಯಾವುದೇ ಬೆಳೆ ಬೆಳೆಯಲಿ ಸಾಕಷ್ಟು ಕೀಟ ರೋಗಗಳೆಲ್ಲ ಬರ್ತವೆ. ಹೂವಿನ ಗಿಡಕ್ಕೂ ಏನಾದ್ರೂ ರೋಗ ಬರುತ್ತಾ? ಬರುತ್ತೆ, ಮಜ್ಜಿಗೆ ರೋಗ ಅಂತ ಬರ್ತೈತೆ. ಅದಕ್ಕೆ ಕವಚ ಅಂತ ಹೊಡಿತೀವಿ, ಜಿಂಕ್ ಸಲ್ಫೇಟ್ ಅಂತ ಅದು ಹೊಡಿತೀವಿ, ಹಸಿಬಿಟ್ಟು ಅಂತ ಬರುತ್ತೆ ಅದು ಹೊಡಿತೀವಿ. ಈಗ ವರ್ಷಕ್ಕೊಂದ್ಸರಿ ಇವನ್ನೆಲ್ಲ ಕಟ್ ಮಾಡ್ಬಿಟ್ಟು ಒಂದು ಚಾಟ್ನಿ ಟೈಪ್ ಮಾಡಿದ್ರೆ ಚೆನ್ನಾಗೆ ಮತ್ತೆ ಚಿಗುರು ಬಂದು ಚೆನ್ನಾಗಿ ಹೋಗ್ಬಿಡುತ್ತೆ ಅಂತಾರೆ. ವರ್ಷಕ್ಕೊಂದ್ಸರಿ ಆತರ ಏನಾದ್ರು ಜನವರಿ ತಿಂಗಳಿಗೆ ಅದನ್ನೆಲ್ಲ ಮಾಡ್ತೀವಿ? ಮಾಡ್ತೀರಾ? ಮಾಡಿ ದನಿ ಗೊಬ್ಬರ ಹಾಕಿ ಆಮೇಲೆ ದನ ಮಣ್ಣು ನೋಡಿಸ್ಕೊಂಡು ಕೆಂಪು ಮಣ್ಣು ಅದನ್ನ ಒಂದೊಂದು ಪುಟ್ಟಿ ಹಾಕ್ತಿವಿ, ಅದನ್ನೆಲ್ಲ ಹಾಕಿ ಕಲ್ಲ ಮಾಡಿ ನೀರು ಬಿಡಕ್ಕೆ ಕ್ಲೀನ್ ಮಾಡಿರ್ತೀವಿ. ಈಗ 6 ಅಡಿ ಅಂತರ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ತರಕಾರಿ ಬೆಳೆಗಳೇನಾದ್ರು ಬೆಳ್ಕೊಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಅದು ರೋಗ ಬರುತ್ತೆ. ತರಕಾರಿ ಏನಾದ್ರು ಹಾಕಿದ್ರೆ ಗಿಡಕ್ಕೆ ರೋಗ ಬರುತ್ತೆ, ಏನು ಇರಲ್ಲ, ಬೈಲಿರ್ಬೇಕು. ಹಂಗಾಗಿ ಏನು ಬೆಳೆ ಕಲ್ಪೇರದ ಮನೆಗೂ ನಿಮ್ಮ ಜಮೀನಿಗೂ ಹತ್ರ ಆಗುತ್ತೆ? ದೂರ ಆಗುತ್ತೆ. ಆರ ಸುಪ್ಪರಟ್ಟಿ ಅಂತ ಐತೆ, ಅಲ್ಲಿ ನಮ್ಮಲ್ಲಿ ಇರೋದು. ಮತ್ತೆ ಹಂಗಾರೆ ಅಷ್ಟು ದೂರ ಹೋಗಿ ಬಿಡಿಸ್ಕೊಂಡ್ಬರ್ತೀವಿ, ನಮಗೆ ಬೇಜಾರಾಗಲ್ಲ ಅದನ್ನ ಬಿಡಿಸಕ್ಕೆ. ಈಗ ಯಾವ ಸಮಯದಲ್ಲಿ ಹೂವಿಗೆ ಒಳ್ಳೆ ರೇಟ್ ಇರುತ್ತೆ? ಯಾವ ಸಮಯದಲ್ಲಿ ಅಂದ್ರೆ ಯುಗಾದಿ ಟೈಮ್ನಾಗೆ ದಸರಾದ್ರಾಗಿರ್ತೈತೆ, ದೀಪಾವಳಿ ಆಗಿರ್ತೈತೆ, ಲಕ್ಷ್ಮಿ ಪೂಜೆ ಅದ್ರಾಗೆಲ್ಲ ಇರ್ತೈತೆ, ಈ ಮದ್ವೆ ಶುಭ ಕಾರ್ಯಗಳು ಅದ್ರಾಗೆ ಇರ್ತೈತೆ. ಹಿಂಗೆ ಹೂವಿನ ರೇಟು ಅಂತ ಒಂದೇ ತರ ಅಂತ ಇರಲ್ಲ, ಅದು ದಿನ ದಿನಕ್ಕೂ ಒಂದೊಂದ್ ತರಕಾರಿದು ಹೂವಿಂದು ದಿನ ದಿನಕ್ಕೂ ಒಂದೊಂದ್ ತರ ರೇಟು ಆತರ. ನಿಮ್ಗೆ ಆತರ ಹಬ್ಬ ಸೀಸನ್ ಬರಂಗ ಹೂವು ಬರುತ್ತಾ? ನಿಮ್ಗೆ ಯಾವ ಸಮಯ ಸಮಯದಾಗೂ ನಾವು ಗೊಬ್ಬರ ಹಾಕೊಂಡು ನಾವು ಆರೈಕೆ ಹೆಂಗ್ ಮಾಡಿರ್ತೀವೋ ಆತರ ಬರುತ್ತೆ. ನಾವು ಆರೈಕೆ ಮೇಲೆ ಹೋಗುತ್ತದೆ ಎಲ್ಲ, ನಾವು ಸುಮ್ನೆ ಬರ್ಲಿ ಅಂದ್ರೆ ಬರಲ್ಲ. ನಾವು ಈ ಟೈಮಿಗೆ ಗೊಬ್ಬರ ಹಾಕಿ ನೀರ್ ಬಿಟ್ರೆ, ಈ ಟೈಮಿಗೆ ಔಷಧಿ ಹೊಡೆದ್ರೆ ಈ ಟೈಮಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ, ಆ ಟೈಮಿಗೆ ಮಾಡ್ಕೊಂಡು. ಈಗ 3 ತರ ಕಾಕಡ ಮಲ್ಲಿಗೆ ಅವೆಲ್ಲ ಹಾಕಿದೀವಿ ಅಂತಂದ್ರೆ, ಅವೆಲ್ಲ ಎಷ್ಟೆಷ್ಟು ಗಿಡಗಳಿದಾವೆ ನಮ್ಮವು? ಕಾಕಡ 200 ಇದಾವೆ, ದುಂಡ್ ಮಲ್ಲಿಗೆ 160 ಇದಾವೆ, 30 ದುಂಡ್ ಮಲ್ಲೆ ಗಿಡ ಮಲ್ಲೆ ಮಲ್ಲೆ. ಯಾವ್ದ್ರಲ್ಲಿ ಹೆಚ್ಚು ಇಳುವರಿ ಬರುತ್ತೆ ನಿಮ್ಗೆ ಹೂವು? ಹೆಚ್ಚು ಅಂದ್ರೆ ದುಂಡ್ ಮಲ್ಲಿಗೆ ಚೆನ್ನಾಗೆ ರೇಟು. ದುಂಡ್ ಮಲ್ಲಿಗೆ ಅಂದ್ರೆ ಅದು ರೇಟ್ ಯಾವ ಕಡೆ ಹೋದ್ರು ರೇಟ್ ಇರ್ತೈತೆ. ಕಾಕಡ ಮಲ್ಲೆ ಮಾಮೂಲಿ ರೇಟ್ ಇರ್ತೈತೆ, ಒಂದಿನ 5 ಮರಿಗೆ 500-600 ರೂಪಾಯಿ ಆಗುತ್ತೆ, 10 ಮರಿಗೆ 1000 ರೂಪಾಯಿ ಆಗ್ತಾರೆ, 25 ಮರ ಆಗ್ಬಹುದು ಒಂದಿನ, ಹಿಂಗೆಲ್ಲ ಇರ್ತೈತೆ. ನೀವೆಲ್ಲ ಮೊಗ್ಗೆ ಬಿಡಿಸ್ತಾರ? ಇಲ್ಲ ಇಲ್ಲ, ಮೊಗ್ಗೆ ಬಿಡಿಸಿ ಕಟ್ಟಿಸಿ ತಾಂಡ ಮಾರ್ಕೆಟ್ಗೆ ಕೊಟ್ಟು. ನೀವು ಒಂದ್ ದಿವಸ ಏನಾದ್ರೂ ಬಿಡಿಸೋದ್ ಲೇಟ್ ಆದ್ರೆ ಅರಳಿ ಬಿಡ್ತಾರೆ? ಬಿಡಿಸ್ಬೇಕು, ಬಿಡಿಸ್ಲೇಬೇಕು. ನಾವಿಲ್ಲ ಅಂದ್ರೆ ನಾವಿರಲ್ಲ, ನಮ್ಗೆ ಏನಾದ್ರೂ ಒಂದೊಂದುವರೆ ಕಷ್ಟ ಅಂದ್ಮೇಲೆ ಯಾರಾದ್ರೂ ಪಕ್ಕದ ಮನೆಯವರಿಗೆ ತೀರಾ 50 ರೂಪಾಯಿ ಇಲ್ಲ 100 ರೂಪಾಯಿಗಳೆಲ್ಲ ಕೊಡ್ತೀವಿ, ಹೋಗಿ ಬಿಡಿಸ್ರಿ ಅಂತ ಹೇಳ್ತೀವಿ, ಬಿಡಿಸ್ತಾರೆ ಅವರು, ಬಿಡಿಸ್ಕೊಂಡ್ ಬಂದು ಕಟ್ಟಿಸ್ತಾರೆ. ನಾವ್ ಒಂದ್ ಅಷ್ಟೊತ್ತಿಗೆ ನಮ್ ಕೆಲಸ ಮುಗಿಸ್ಕೊಂಡ್ ಬಂದು ಮಾರ್ಕೆಟ್ಗೆ ಅಳಿತೀವಿ. ಈಗ ಕೆಲವರೆಲ್ಲ ಕೆಜಿಗಟ್ಟಲೆ ಲೂಸೆ ಕೊಟ್ಟು ಬಂದ್ಬಿಡ್ತಾರೆ, ನೀವೆಲ್ಲ ಕಟ್ಟಿಸಿ ಮಾರಾಟ ಮಾಡ್ತೀರ, ಇದೇ ಲಾಭದಾಯಕ ಅನ್ಸುತ್ತ? ಕಟ್ಟಿಸಿ ಮಾರದೇ ಲಾಭದಾಯಕ, ಮಾರ್ಕೆಟ್ಗೆ ಇವರು ನಾವು ಕೆಜಿ ಲೆಕ್ಕ ಕೊಡ್ತೀವಿ ಅಂದ್ರೆ ಲಾಸ್ ಆಗುತ್ತೆ. ಅವ್ರು ಕೇಳ್ದಂಗೆ ಕೊಡ್ಬೇಕಾಗುತ್ತೆ. ಅವ್ರು ಕಟ್ಟೋದು ಎಲ್ಲದನ್ನು ಲೆಕ್ಕ ಹಾಕಿ ತಾಮದು, ದಾರದ್ದು ಕಟ್ಟೋದು ಎಲ್ಲ ಲೆಕ್ಕ ಹಾಕಿ. ನಾವು ಈಗ ನಮ್ಮ ಪಕ್ಕದ ಮನೆಯವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನಾವೆಂದು ಬಿಡಿ ಕೊಡಲ್ಲ, ನಾವು ಕಟ್ಟಿಸೇ ಕೊಡೋದು. ಎಷ್ಟೇ ಕಷ್ಟ ಆದ್ರೂ ಕಟ್ಟಿಸೇ ಕೊಡೋದು. ಅವತ್ತು ಆಗ್ಲಿಲ್ಲ ತಾಂಡೋಗಕ್ಕೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ತಾಂಡೋಗ ಕೊಟ್ಟು ಬರ್ಬೋದು ಮಾರ್ಕೆಟ್ಗೆ. ಆತರ ಮಾಡ್ತೀವಿ. ಎಲ್ಲಿ ಮಾರಾಟ ಮಾಡ್ತಾರೆ? ಹಿರಿಯರಿಗೆ. ಈ ದುರ್ಗಾ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಬೆಲೆ ಸಿಗುತ್ತೆ ಅಂದ್ರೆ ನಮಗೆ ದೂರ ಆಗುತ್ತೆ, ಹಂಗಾಗಿ ನಾವು ಹಿರಿಯರ್ನಾಗೆ ಮಾರ್ತೀವಿ. ಈಗ ಹಬ್ಬದ ಸಮಯದಲ್ಲೆಲ್ಲ ಅಲ್ಲೇ ನಿಮ್ಮೂರಲ್ಲೇ ಮಾರಾಟ ಮಾಡ್ಬಿಡ್ತಾರೆ? ಇಲ್ಲ, ನಾವು ಯಾವ ಸಮಯದಾಗೂ ಹಿರಿಯರನ್ನ ಅಲ್ಲಿ ಊರ್ನಾಗೆ ಕೊಡಲ್ಲ ನಾವು. ಅವರು ಮಂಡ್ಯಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ನಮ್ಗೆ, ಅವ್ರಿಗೆ ಮಾರ್ಕೆಟ್ ಕರೆಕ್ಟ್ ಆಗಿ ತಾಂಡ ಕೊಡ್ಬೇಕು. ನಾವು ಹಂಗೆ ಬ್ಲಾಕ್ ನಮ್ಗೆ ಮಾರ್ಕೆಮಲ್ಲ. ಪ್ರತಿ ದಿವಸ ಎಷ್ಟು ಮಾರು ಹೂವು ಸಿಗುತ್ತೆ? ನಮ್ದು ದುಂಡ್ಮಲ್ಲಿಗೆ ಒಂದು 50 ಮಾರು ಆಗುತ್ತೆ, ಮಲ್ಲೆ ಹೂವು ಒಂದು 25-30 ಆಗುತ್ತೆ, ಕಾಕಡ ಹೂವು ಬರ್ಬೇಕಾದಾಗ 300-400 ಕುಚ್ಚು ಆಗೈತೆ ನಮ್ದು. ಇವಾಗ ಕಾಕಡ ನಿಂತೈತೆ, ಮಲ್ಲೆ ಬರ್ತೈತೆ, ದುಂಡ್ಮಲ್ಲಿಗೆನೂ ನಿಂತೈತೆ, ಮಲ್ಲೆ ಹೂವು ಒಂದು 35-40 ಬರುತ್ತೆ. ಈಗ ಬಿಡಿಸರಿ 120 ರೂಪಾಯಿ ಕೂಲಿ ಕೊಡ್ತೀವಿ ಅಂತಂದ್ರೆ, ಒಂದ್ ಹೆಣ್ಮಗಳು ಬಂದ್ರೆ ಬಿಡಿಸ್ಲಿಕ್ಕೆ ಎಷ್ಟು ಕೆಜಿ ವರೆಗೆ ಬಿಡಿಸ್ತಾರೆ? ಅವರು ಬಿಡಿಸ್ದಂಗೆಲ್ಲ ಐತೆ, ಒಬ್ರು 1 ಕೆಜಿನೇ ಬಿಡಿಸ್ತಾರೆ, ಒಬ್ರು 2 ಕೆಜಿ, 1.5 ಕೆಜಿ ಹಿಂಗೆಲ್ಲ ಬಿಡಿಸ್ತಾರೆ. ನೀವು ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ ಕೂಲಿನೇ? ಇಲ್ಲ ಇಲ್ಲ, ಕೆಜಿಗೆ ಇಷ್ಟು ಅಂತ 120 ರೂಪಾಯಿಗೆ 1 ಕೆಜಿ ಬಿಡಿಸ್ಕೊಡೋದು, 60 ರೂಪಾಯಿ ಕಟ್ಟೋದು. ಓಹೋ, ಅಲ್ಲಿಗೆ 180 ರೂಪಾಯಿ ಅವ್ರಿಗೆ ಖರ್ಚು ಬರುತ್ತೆ, 10 ರೂಪಾಯಿ ಕಮಿಷನ್, 2 ರೂಪಾಯಿ ದಾರ, ಒಟ್ಟು 200 ರೂಪಾಯಿ ಖರ್ಚು ಬರುತ್ತೆ. ಒಂದ್ ಕೆಜಿ ಕಟ್ಟಿದ್ರೆ ಎಷ್ಟು ಮಾರ ಆಗುತ್ತೆ? 14 ಮಾರು ಆಗುತ್ತೆ ಮಲ್ಲೆ, ದುಂಡ್ಮಲ್ಲಿಗೆ 10 ಮಾರು ಆಗುತ್ತೆ, ಕಾಕಡ ಆದ್ರೆ ಜಾಸ್ತಿ ಬರುತ್ತೆ, 15-16 ಮಾರು ಬರುತ್ತೆ. ನೀವು ಅಲ್ಲಿ ಮಾರಾಟ ಮಾಡ್ಬೇಕಾದ್ರೆ ಮಾರ್ಗಿಷ್ಟ ಅಂತಾನೆ ಕೆಜಿ ಮಾರ್ಗಿಷ್ಟು ಅಂತ? ಮಾರ್ಗಿಷ್ಟು ಎಷ್ಟು ಕೊಡ್ತಾರೆ? ಒಂದಿನಕ್ಕೆ 10 ಮಾರಿಗೆ 100 ರೂಪಾಯಿಗೆ ಆಗ್ಬಹುದು, 25 ಮಾರು, 20 ಮಾರು, 15 ಮಾರು, 100 ರೂಪಾಯಿಗೆ ಆಗುತ್ತೆ. ನಾವು ಕೆಲವು ಸರಿ ಯುಗಾದಿ ದೀಪಾವಳಿ ದಸರಾ ಸಮಯದಲ್ಲಿ 100 ರೂಪಾಯಿ ಮಾರ, 100 ರೂಪಾಯಿ ಮಾರಲ್ಲ, 200 ರೂಪಾಯಿ ಮಾರ್ಕೊಟ್ ಬಂದಿದ್ವಿ ಮೊನ್ನೆ ನಾವು ದುಂಡ್ಮಲ್ಲಿಗೆ. ನಿಮ್ಗೆ ಸಿಗುತ್ತಾ ರೈತರಿಗೆ? ಅಷ್ಟು ಸಿಗುತ್ತಾ ರೈತರಿಗೆ? ಉಗಾದಿ ಟೈಮ್ ಇಂದ ನಾವು ಉಗಾದಿ ಹಬ್ಬ ತಂದು ಹೋಗಿ ಬಿಡಿಸ್ದಂಗಿದ್ರೆ ಲಾಸ್ ಆಗುತ್ತೆ. ನಾವು ಹಬ್ಬದಿಂದಲೂ ಹೋಗಿ ಬಿಡಿಸಿ ಕಟ್ಟಿ ನಮ್ಮ ಮನೇಲಿ ಬೈಕ್ನಾಗ ತಂಡ ಕೊಟ್ಟು ಬಂದದ, ಬಸ್ ಇರಲ್ವಲ್ಲ ಹಳ್ಳಿಗೆ, ಬೈಕ್ನಾಗ ತಂಡ ಕೊಟ್ಟು ಬಂದದ್ರೆ 5 ಮಾರಿಗೆ 1,000 ರೂಪಾಯಿ, ಅವತ್ತು 10 ಮಾರು ಆಗಿತ್ತು, 2,000 ರೂಪಾಯಿ ಆಗಿತ್ತು. ಈಗ ನಿಮ್ಗೆ ರೈತರ ಅವಕಾರ ಕಡಿಮೆ ತಾಣ್ತಾರೆ, ಅವರು ಕುತ್ಕೊಂಡು ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಅಂತಾರೆ? ಅವ್ರಿಗೆ ಲಾಭನೇ ಲಾಭ. ನಿಮ್ಮ ಹತ್ರ ಹೆಂಗ್ ತಾಣ್ತಾರೆ ಮಾರು, ಅವ್ರ ಹೆಂಗ್ ಮಾರಾಟ ಮಾಡ್ತಾರೆ? ನಮ್ಮ ಹತ್ರ ಅದೇ ನಾನು ಹೇಳ್ತಿನಲ್ಲ, 10 ಮಾರು 5 ಮಾರು ಅಳಿಸ್ಕೊಂತಾರೆ. ನಮ್ ತಗೆ ಇವಾಗ ಅಲ್ಲಿ ಕಮಿಷನ್ ತಗೊಂಬರು, 2 ಮಾರು ಅಂತಂದು ಅಲ್ಲಿ ಆರ್ಡರ್ ಕೊಟ್ಟಿರ್ತಾರೆ, ನಮ್ ತಗೆ 2.5 ಮಾರು ಹಾಕೊಂತಾರೆ 100 ರೂಪಾಯಿಗೆ, ಅವ್ರ 2 ಮಾರೇ ಕೊಡೋದು ಅವ್ರಿಗೆ, ಅವ್ರಿಗೆ 1/2 ಮಾರು ಉಳ್ಕೊಂಬುತ್ತೆ, ನಮಗೆ 100 ರೂಪಾಯಿಗೆ 10 ರೂಪಾಯಿ ಕಮಿಷನ್ ತಗೊಂತಾರೆ, ಅದು ಉಳ್ಕೊಂಬುತ್ತೆ. ಅಡ್ವಾನ್ಸ್ ಕೊಟ್ಟಿರೋದೆಲ್ಲ ಅವ್ರಿಗೆ ಉಳಿತೈತಿ ಬಡ್ಡಿ, ನಮ್ಗೆ ಅಡ್ವಾನ್ಸ್ ಕೊಟ್ಟಿರೋದೇ ನಮ್ಗೆ ಉಳಿಯೋದು ಬಡ್ಡಿ. ಈಗ ನೀವೆಲ್ಲ ಮಾರಾಕ್ ಕೊಡ್ತೀರಾ ಅಥವಾ ಅವರ ಮಾರಾಕ್ಯಂಬ? ರೈತರಿಗೆ ಮೋಸ ಮಾಡಲ್ವ? ಮೋಸ ಮಾಡಲ್ಲ, ಅಳಿತಾರೆ, ನಮ್ಮ ಎದುರಿಗೆ ಅಳ್ಕೊಂತಾರೆ, ಲೆಕ್ಕ ಬರ್ಕೊಟ್ಟಿರ್ತಾರೆ. ನಾವು ಬುಕ್ ತಗೊಂಡಾಗ ಲೆಕ್ಕನಾದ್ರೂ ಬರ್ಸ್ಕೊಂಬರ್ಬೋದು, ಇಲ್ಲ ಅವ್ರ ಬುಕ್ನಾಗಾದ್ರೂ ಬರ್ಕೋಬಹುದು, ನಾವು ಬರ್ಸ್ಕೊಂಡೇ ಬರ್ತೀವಿ, ಯಾಕಂದ್ರೆ ಮೋಸ ಆಗ್ಬಾರ್ದು. ಅದಕ್ಕೆ ನಾವು ಒಂದೊಂದು ಹೂಗು ಒಂದೊಂದ್ಸರಿ ಬಗ್ಗೆದ್ದಿರ್ತೀವಲ್ಲ, ಅದಕ್ಕೆ ನಾವು ಬರ್ಸ್ಕೊಂಡೆ ತಗೊಂಬರ್ತೀವಿ. ತಿಂಗ್ಳಿಗೆ ಒಂದ್ಸರಿ ನಾವು ಪಟ್ಟಿ ಮಾಡ್ಕೊಡ್ತಾರೆ, ದಿನ ಕೇಳಿದ್ರು ಕೊಡ್ತಾರೆ, ತಿಂಗ್ಳಿಗೆ ಒಂದ್ಸರಿ ಕೇಳಿದ್ರು ಕೊಡ್ತಾರೆ, ನಾವು ತಿಂಗ್ಳಿಗೆ ಒಂದ್ಸರಿನೆ ಪಟ್ಟಿ ಮಾಡಿಸೋದು. ಯಾವ ಸಮಯದಲ್ಲಿ ಹೂವಿನ ರೇಟ್ ಕಡಿಮೆ ಇರುತ್ತೆ? ಆಷಾಢ ಇಂಥ ಸಮಯದಲ್ಲಿ ಕಡಿಮೆ, ಆಷಾಢದಾಗ ಇರ್ತೈತೆ. ಗುರುವಾರ ದಿನ ರೇಟ್ ಇರ್ತೈತೆ, ಬುಧವಾರ ದಿನ ಮಂಗಳವಾರ ದಿನ ರೇಟ್ ಇರಲ್ಲ. ಯಾಕಿರಲ್ಲ? ಮಂಗಳವಾರ ಬುಧವಾರ ರೇಟ್ ಇಲ್ಲ, ಪೂಜೆ ಇಲ್ಲ, ಬುಧವಾರ ಪೂಜೆ ಯಾವು ಇರಲ್ಲ ಅಂತ ಹೇಳ್ತಾರೆ, ಅವತ್ತಿನ ರೇಟ್ ಇರಲ್ಲ, ಇನ್ ಮಿಕ್ಕ ದಿನ ಎಲ್ಲ ರೇಟ್ ಇರ್ತೈತೆ. ಹೂವಿನಲ್ಲಿ ಇಷ್ಟೊಂದು ಆದಾಯ ಐತಲ್ಲ, ಇನ್ನು ಬೇರೆ ಬೇರೆ ಕನಕಾಂಬರ ಸೇವಂತಿಗೆ ಇವನ್ನೆಲ್ಲ ಯಾಕೆ ಬೆಳಿಬಾರ್ದು? ಬೆಳಿಬಾರ್ದು ಅಂದ್ರೆ ನಮ್ಮ ಮನೆಗೆ ಮಾಡೋರು ನಾವಿಬ್ರು ಇರೋದು, ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾನೆ, ಇನ್ನು ನಮ್ಗೆ ಆಗೋವಷ್ಟು ಬೆಳಿತೀವಿ. ಇನ್ನೊಂದು ಸ್ವಲ್ಪ ಸಡೆಗಿಡ ಹಾಕೊಂಡಿದೀವಿ, ಕುರಿ ಮೇಯಿಸ್ತೀವಿ, ಒಂದೊಂದು ಹತ್ತದ ಕುರಿ ಪಟ್ಲಿ ಮರಿ ತಂದು ಮನೆ ಮುಂದೆ ಬೆಮ್ಮೇಸ್ಕೊಂತೀವಿ, ಜಿನ್ನಿಂದು ನೋಡ್ಕೊಂಡು ಅಷ್ಟಕ್ಕೆ ಸಾಕಾಗುತ್ತೆ. ದಿನ ಹೂವು ಬಿಡಿಸ್ಬೇಕಪ್ಪ, ದಿನ ಕೆಲಸ ಇರುತ್ತೆ, ಸಾಕಪ್ಪ, ಬೇಜಾರು ಅನ್ಸಲ್ಲ? ಇಲ್ಲ ಇಲ್ಲ, ಅನ್ಸಲ್ಲ ಅನ್ಸಲ್ಲ, ಏನ್ ಅನ್ಸಲ್ಲ. ಪ್ರತಿ ದಿವಸ ದುಡ್ಡು ಬರುತ್ತೆ? ದುಡ್ಡು ಬರುತ್ತೆ, ಬರೋದೊಂದೇ ಅಲ್ಲ, ನಾವು ಒಬ್ರ ಕೈ ಕೆಳಗೆ ಜೀವನ ಮಾಡಿದಂಗ ನಮ್ಮ ಸ್ವತಂತ್ರ ಕೈ ಇದೀವಲ್ಲ, ಅದು ನಮಗೆ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಜಮೀನಲ್ಲಿ ಕೆಲಸ ಮಾಡಿದ್ರೆ. ಹಂಗಾಗಿ ನಮ್ಗೇನು ಬೇಜಾರು ಅನ್ಸಲ್ಲ, ಕಷ್ಟ ಅನ್ಸಿಲ್ಲ ಇಲ್ಲ ಅನ್ಸಿಲ್ಲ. ಮಳೆ ಬರ್ಲೇಳು ಬಿಡಿಸ್ತೀನಿ ನಾನು ಮಾತ್ರ, ಯಾರು ಬರ್ಲಿ ಬಿಡ್ಲಿ, ನಾನಂತೂ ಬಿಡಿಸ್ಕೊಂಬರ್ತೀನಿ. ಜಮೀನಿಗೆ ಮನೆಗೆ ದೂರ ಆಗುತ್ತೆ ಅಂದ್ರೆ ಜಮೀನಲ್ಲಿ ಯಾಕೊಂದು ಮನೆ ಮಾಡ್ಕೊಂಡು ಅಲ್ಲೇ ಇರಬಾರ್ದು ನೀವು? ನಾವು ಇಬ್ಬರೇ ಗಂಡೆ ಹೆಂಡತಿ, ನಮ್ಮ ಮಗ ಸಣ್ಣನು SLC ಓದ್ತಾನೆ, ಅಲ್ಲಿ ದೂರದಾಗ ಹೋಗಿರಕ್ಕಾಗಲ್ಲ, ಹಂಗಾಗಿ ನಾವು ಓಡಾಡ್ತೀವಿ. ಅಲ್ಲಿ ಪಕ್ಕದಾಗೆ ನಮ್ಗೇನು ತೊಂದರೆ ಅನ್ಸಲ್ಲ, ಒಬ್ಬೊಬ್ಬರೇ ಓಡಾಡಿದ್ರು ನಮ್ಗೇನು ಅಂತ ಇದಿಲ್ಲ, ಓಡಾಡ್ಬೋದು. ಹಂಗಾಗಿ ನಮಗೆ ಓಡಾಡೋದೇ ಒಳ್ಳೇದು. ಹಂಗಾದ್ರೆ ವರ್ಷದಲ್ಲಿ ಎಷ್ಟು ನಿಮಗೆ ಜಮೀನಿಗೆಲ್ಲ ಖರ್ಚು ಬರುತ್ತೆ, ಗೊಬ್ಬರ ಮಣ್ಣು ಅದು ಇದು ಅಂತ ಎಷ್ಟು ಆದಾಯ ಬರುತ್ತೆ ನಿಮಗೆ? ಖರ್ಚು ನಾವು ಮಾಡ್ದಂಗೆಲ್ಲ ಆ ಹೂವಿನ ಗಿಡಕ್ಕೆ ಗೊಬ್ಬರ ಹೆಂಗೆ ಹಾಕ್ತೀವಿ ಹಂಗಂಗೆ. ನಮ್ಗೊಂದು ಸ್ವಲ್ಪ ಹೂವು ಜಾಸ್ತಿ ಬರಲಿ ಅಂದರೆ ಈಗ 60 ರೂಪಾಯಿ ಚೀಲ ಪುಟ್ಟಿ ಅಂತ ಕೊಡ್ತಾರೆ ಕುರಿ ಗೊಬ್ಬರ, ಅಂತ ಒಂದು 50 ಪುಟ್ಟಿ 60 ಪುಟ್ಟಿ ತಂಬ್ತೀವಿ ಒಂದೊಂದು ಇದಕ್ಕೆ. ದುಂಡ್ಮಲ್ಲಿಗೆಗೆ 50 ಪುಟ್ಟಿ, ಮಲ್ಲೆ ಗಿಡಕ್ಕೆ 60 ಪುಟ್ಟಿ, ಕಾಕಡೆ ಗಿಡಕ್ಕೆ ದನಿ ಗೊಬ್ಬರ ಹಾಕ್ತೀವಿ ಕೊಟ್ಟಿಗೆ ಗೊಬ್ಬರ, ಅದೊಂದು 2-3 ಲೋಡ್ ಹೊಡೆಸ್ಕೊಂತೀವಿ. ಅದೆಲ್ಲ ಒಂದು 30-40-50 ರೂಪಾಯಿ ಲೆಕ್ಕಾಚಾರಕ್ಕೆ ಬರುತ್ತೆ ಹಿಂಗೆ ಕೂಲಿಗೆ. ಹಂಗಾಗಿ ಎಷ್ಟು ಆದಾಯ ಬರುತ್ತೆ? ಆದಾಯ ಒಂದು ಹೂವಿನ ಗಿಡದಾಗೆ ನಮ್ದು 3 ಸೇರಿ ಒಂದೊಂದು 2-2.5 ಲಕ್ಷ ಆದಾಯ ಸಿಗುತ್ತೆ. ನಾವು ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಲಾಭದಾಯಕ ಅನ್ಸುತ್ತೆ, ಇದೇ ಒಳ್ಳೇದು ಒಳ್ಳೇದು. ಯಾಕಪ್ಪಂದ್ರೆ ಕೆಲಸರೆ ಟೊಮೆಟೊ ಬೆಳೀತಾರೆ 10 ರೂಪಾಯಿಗೆ 3 ಕೆಜಿ ಆಗುತ್ತೆ, ಈರುಳ್ಳಿ ಬೆಳೀತಾರೆ ರೋಗ ಬಂದೆಲ್ಲ ಲಾಸ್ ಆಗುತ್ತೆ. ಈ ತರ ಬೆಳೆಗಳನ್ನು ಬೆಳೆದ್ಬಿಟ್ಟು ನಷ್ಟ ಅನುಭವಿಸ ಬದಲು ಇದು ಪ್ರತಿ ದಿವಸ ದುಡ್ಡು ಬರುತ್ತೆ ಮತ್ತೆ ಲಾಸ್ ಕಡಿಮೆ ಆಗಲ್ಲ. ಲಾಸ್ ಆಗಲ್ಲ ಅದು, ಯಾಕಂದ್ರೆ ಅದು ದಿನಕ್ಕೊಂದ್ ರೇಟ್ ಅಲ್ಲ ಅದು, ಹಂಗಾಗಿ ಲಾಸ್ ಆಗಲ್ಲ ಇದು. ಅದರಿಂದ ನಮ್ಗೆ ಅನುಕೂಲ. ಇದು ಟೊಮೆಟೊ ಅಂದ್ರೆ ಕೆಟ್ಟೋಗುತ್ತೆ, ಅವತ್ತು ರೇಟ್ ಇರಲ್ಲ, ಜಾಸ್ತಿ ಇಳುವರಿ ಬಂತು ಅಂದ್ರೆ ರೇಟ್ ಕಡಿಮೆ ಮಾಡ್ತಾರೆ. ಇದು ಹಂಗಲ್ಲ, ಇದು ಯಾವಾಗ್ಲೂ ಬೇಡಿಕೆ ಇದ್ದೇ ಇರ್ತೈತೆ, ಯಾಕಂದ್ರೆ ಕೆಲಸಗಳು ಪೂಜೆ ಅಂತವಕ್ಕೆಲ್ಲ ಬೇಕಾಗುತ್ತೆ. ಇದು ಲಾಸ್ ಎಂದೂ ಆಗಿಲ್ಲ, ಇದರಿಂದ ಅನುಕೂಲ ಆಗೈತೆ ನಮಗೆ. ಒಂದು 12 ವರ್ಷದ ಇದ್ದಲ್ಲೂ ನಾವು ಇದ್ರಾಗೆ ಲಾಭದಿದ್ದಲ್ಲೇ ಜೀವನ ಮಾಡ್ಕೊಂಡ್ ಬಂದೈತೆ. ನಮ್ಮ ಪಕ್ಕದಾಗೂ ಈಗ ಯಾರಾದ್ರೂ ಜಮೀನ್ ಇಲ್ದಂತಾರು, ಅವರು ಜೀವನ ಮಾಡ್ತಾರೆ, ನಮ್ಮೊಬ್ಬರಿಗೆ ಉಪಯೋಗ ಆಗಲ್ಲ ಇದು. ಆಮೇಲೆ ಈಗ ಕಮಿಷನ್ ತಗೊಂಡು ಅವ್ರು ವ್ಯಾಪಾರ ಮಾಡೋರ್ಗು ಅವ್ರಿಗೂ ಅನುಕೂಲ ಆಗುತ್ತೆ, ಹಂಗಾಗಿ ಇದೇ ಅನುಕೂಲ ಅನ್ಸುತ್ತೆ. ಈಗ ಹೂವನ ನೀವು 8 ಗಂಟೆ ಒಳಗೆ ಬಿಡಿಸಿಕೊಂಡು ಅದನ್ನೆಲ್ಲ ಕಟ್ಟಿ ಮಾರ್ಕೆಟ್ಗೆ 8 ಗಂಟೆ ಒಳಗೆ ತಲುಪಿಸಬೇಕು? 3 ಗಂಟೆ ಒಳಗೆ ತಲುಪಿಸ. ಹೂವು ಬಿಡಿಸ್ಲಿಕ್ಕೆ 8 ಗಂಟೆ ಹೋಗ್ಬೇಕು? ಈಗ 6 ಗಂಟೆಗೆ ಹೊಲ್ದಕ್ಕೆ ಹೋಗಿರ್ತೀವಿ. ಹೊಲ್ದಕ್ಕೆ ಹೋಗಿರ್ತೀವಿ. 6 ಗಂಟೆ 10-11 ಗಂಟೆ ಅಷ್ಟೊತ್ತಿ ಬಿಡಿಸ್ಕೊಂಬತ್ತಿ. ಬಿಡಿಸ್ಕೊಂಬಂದು ಎಲ್ಲ ಒಂದೊಂದು ಗಂಟು ಕಟ್ಟಿ ಎಲ್ಲ ಪಕ್ಕದ ಮನೆಯವ್ರಿಗೂ ಯಾರು ಎಲ್ಲೆಲ್ಲಿ ಕಟ್ತಾರೆ ಎಲ್ಲ ಹುಡುಕೊಂಡು ಹೋಗಿ ಕಟ್ಟಕ್ ಹಾಕ್ತೀವಿ. ಕಟ್ಕೊಡ್ತಾರೆ ಅವಾಗೆಲ್ಲ ತಂದು ಸುತ್ಕೊಂಡು ತಾಮಂದು ಮಾರ್ಕೆಟ್ ಕಟ್ಟೋದೇನು ಸಮಸ್ಯೆ ಇಲ್ಲ, ಸಿಗ್ತಾರೆ? ಸಿಗ್ತಾರೆ, ಅಲ್ಲಿ ಬರೋ ಅದೇ ಕೆಲಸ ನಮ್ಮೂರ್ನಲ್ಲಿ ಜಾಸ್ತಿ, ಹೂ ಕಟ್ಟಡ ಮಾಡೋದೇ ಜಾಸ್ತಿ. ನಿಮ್ ತರ ಸಾಕಷ್ಟು ಜನ ರೈತರು ಹೂವು ಬೆಳೀತಾರ? ಅಲ್ಲಿ ಬೆಳೀತಿದ್ರು ಮುಂಚೆ ಎಲ್ಲನ, ಈ ಕೆಲವು ಜನ ಕೈ ಬಿಟ್ಟಿದ್ದಾರೆ, ಕಟ್ಟಕಾಲಪ್ಪ ಬಿಡಿಸಕಾಲಪ್ಪ ಅದ್ರ ಸವಾಸನೆ ಬೇಡ, ದಿನ ಯಾವಾಗ್ಲೂ ಕೆಲಸ ಅಂತ ಕೆಲವು ಜನ ಬಿಟ್ಟಿದ್ದಾರೆ. ಕೆಲವು ಕಡೆ ಕೈನಳ್ಳಿ ಕಡೆಕ್ಕೆಲ್ಲ ಇದ್ದವೆಲ್ಲ ಒಣಗೋಗಿದ್ದಾವೆ, ನಮ್ದೇನು ಒಣಗಿಲ್ಲ, ನಾವು ಬಿಟ್ಟಿಲ್ಲ ಬಿಡೋದು ಇಲ್ಲ. ಈಗ ಈ ಹೂವಿನ ಜೊತೆಗೆ ಸ್ವಲ್ಪ ಅಡಿಕೆ ಹಾಕಿಬಿಟ್ಟು ಅದಕ್ಕೆಲ್ಲ ಸೆಡೆ ಗಿಡ ಹಾಕಿ ಸ್ವಲ್ಪ ಕುರಿ ಮೇಕೆ ಎಲ್ಲ ಸಾಕಾಣಿಕೆ ಮಾಡ್ತೀವಿ ಅಂತ ಅಂದ್ರೆ ಅದೆಷ್ಟು ಎಕರೆ ಮಾಡ್ತೀರ? 1 ಎಕರೆಗೈತಿ. 1 ಎಕರೆ ಎಷ್ಟು ಅಡಿಕೆ ಸಸಿ? ಅಡಿಕೆ ಸಸಿ ಒಂದು 600 ಇಕ್ಕಿದೀವಿ. 600 ಇಟ್ಟಿದ್ರೆ ಅದ್ರ ಮಧ್ಯದಲ್ಲಿ ಸೆಡೆ ಗಿಡ ಇಟ್ಟಿದೀವಿ. ಅದ್ರಾಗ ಸೊಪ್ಪು ಕೊಯ್ಕೆ ಬಂದು ಕುರಿಮರಿ ಮೇಯಿಸ್ತೀನಿ, 10 ಕುರಿಮರಿ ಮೇಯಿಸ್ತೀನಿ. 4,500-5,000 ತಾಂಡಿರ್ತೀವಿ, 10-12,000 ಮಾರ್ತೀನಿ, 1-6 ತಿಂಗಳು ಮೇಯಿಸ್ತೀನಿ. 1 ಎಕರೆ ಸೆಡೆ ಸೊಪ್ಪಿನ ಉಳಿಯುತ್ತಲ್ಲ, ಅದನ್ನ ಮಾರಾಟ ಮಾಡ್ತೀರ? ಇಲ್ಲ, ಮಾರಲ್ಲ. ಮಾರಲ್ಲ, ಅದಕ್ಕೆ ನಮ್ಗೆ ಮೇವು ಬೇರೆದೆಲ್ಲೂ ತರಕ್ ಹೋಗಕ್ಕಲ್ಲ, ಬರೀ ಅದೇನ ಮೆಕ್ಕೆಜೋಳ ಹಾಕ್ತಿವಿ, ಸೊಪ್ಪು ಕಟ್ತೀವಿ. ಪ್ರತಿ ದಿವಸ ಒಂದೇ ತರ ಸೊಪ್ಪು ಅಂದ್ರೆ ಮೇವು ಅಂದ್ರೆ ಬೇಜಾರಾಗುತ್ತೆ ಅಂದ್ರೆ ನಮ್ಮ ಮನೆಗೆ ತರಲಿಲ್ಲ, ನಮ್ಮ ಜಮೀನಾಗೆಲ್ಲ ನಾವು ಸ್ವಲ್ಪ ಹುಲ್ಲು ಕೊಯ್ಕೊಂಬಂದು ಒಂದ್ ಮೇವಿಗೆ ಹಾಕ್ತಿವಿ, ಇನ್ನಿದ್ದೆಲ್ಲ ಸೆಡೆ ಸೊಪ್ಪು ಕಟ್ಟೋದು. ಜೋಳ ಕಟ್ತೀವಿ, ಜೋಳ ಹಾಕ್ತಿವಿ, ತಿಂತವೆ, ಅದೇ ಸಾಕಾಗುತ್ತೆ. 1,200 ರೂಪಾಯಿಗೆ ಮಾರ್ತೀವಿ. 6 ತಿಂಗಳು ಮೇಯಿಸ್ತೀನಿ. ಅದು ಒಳ್ಳೆ ಲಾಭದಾಯಕ, ಅದು ಒಳ್ಳೆ ಲಾಭ. ಅದಕ್ಕೂ ಕಷ್ಟ ಇರ್ತೈತೆ, ಕಷ್ಟ ಅನ್ಬಾರ್ದು, ಯಾಕಂದ್ರೆ ನಮ್ ಜಮೀನಲ್ಲಿ ಸೊಪ್ಪು ಇರ್ತೈತೆ, ಬೇರೆಯವ್ರಿಗೆ ಕೊಡಕ್ ಹೋದ್ರೆ ಅವ್ರ ಸರ್ ಬಂದಂಗ್ ಕೊಯ್ಕೊಂಡು ಹೋಗಿರ್ತಾರೆ, ಅವೆಲ್ಲ ಸರಿಯಾಗಲ್ಲ ಅಂತಂದೇಳಿ ನಾವೇ ಮೇಯಿಸ್ತೀವಿ. ಜಮೀನಿಗೆ ಗೊಬ್ಬರ ಆಗುತ್ತೆ ಆಗುತ್ತೆ. ಈಗ ನಾವು ಈಗ ತಾಳ್ತೆ ಅಡಿಕೆ ಗಿಡ ಇಕ್ಕಿದೀವಿ, ಅಡಿಕೆ ಗಿಡದ ಮೇಲೆ ಕೆಡುತ್ತಾರೆ ಕೊನೆಯ, ಅವೆಲ್ಲ ಆಗುತ್ತೆ. ಅವಾಗ ನಾವು ಅಡಿಕೆ ಗಿಡ ಬೆಳೆಸಿದಾಗ ನೋವು ಆಗಿರ್ತೈತೆ, ಬೆಳೆಸಿದ್ರು ಕೊನೆ ಮುರಿದೈತೆ, ಅವ್ರನ್ನ ಬೈಯಕಾಗಲ್ಲ. ಹಂಗಾಗಿ ನಾವೇನ ಯಾಕೆ ಮಾಡಬಾರ್ದು ಅಂತಂದೇಳಿ ನಾವೇ ಮೇಯಿಸ್ತೀವಿ. ಜೊತೆಗೆ ಏನಾದರೂ ಹಸು ಸಾಕಾಣಿಕೆ ಮಾಡ್ಬೇಕಂತ ಅನಿಸ್ತಿಲ್ಲ? ಇಲ್ಲ, ಮಾಡಕ್ ಆಗಲ್ಲ, ಇಷ್ಟು ಮಾಡ್ಬೋದು, ಅದಕ್ಕಿಂತ ಮೇಲ್ ಮಾಡಕ್ಕಾಗಲ್ಲ. ಮನೇಲಿ ಇಬ್ಬರು ಇರೋದ್ರಿಂದ ಇದು ಹೂವು ಬಿಡಿಸಿಕೊಂಡು ನಿರ್ವಹಣೆ ಮಾಡ್ಲಿಕ್ಕೆ ಅಷ್ಟಕ್ಕೆ ಸರಿಯಾಗುತ್ತೆ. 6 ಗಂಟೆ 11 ಗಂಟೆ ತಕ್ಕ ಹೂವಿನ ಕೆಲಸ ಬಿಡಿಸ್ಕೊಂಡ್ ಬಂದಿರ್ತೀನಿ. 11 ಗಂಟೆ ಇದ್ದಾನ ಫೋರ್ ವೀಲ್ ಬಾಗಿಲು ತೆಗಿತೀನಿ, ಅವಾಗ ಯಾರಾದ್ರೂ ಬಂದ್ರೆ ಹಾಕೊಡ್ತೀನಿ, ನಾನು ಕಟ್ತೀನಿ ಹೂವನ್ನ, ಒಂದು 3/4 ಕೆಜಿ 1 ಕೆಜಿ ಹೂ ಕಟ್ತೀನಿ. ಯಾರು ಬರ್ಲಿಲ್ಲ ಅದೇ ಕೆಲಸ ಅಂದ್ರೆ 1 ಕೆಜಿ ಹೂ ಕಟ್ತೀನಿ. ಕಟ್ಟಿದ್ದಾದ್ಮೇಲೆ ನಮ್ಮ ಮನೆ ಇರೋದು ಹೂ ತಗೊಂಡು ಹೋಗ್ತಾರೆ. ಮನೆ ಕೆಲಸ ನಾನು ಮಾಡ್ತೀನಿ. ಇದು ಪ್ರತಿ ದಿವಸ ಕೆಲಸ ಇರುತ್ತಪ್ಪ, ಅದಕ್ಕೆ ಹಾಕಿದಂಗೆ ಅಡಿಕೆ ಇದಕ್ಕೂ 1 ಎಕರೆಗೆ ಹಾಕ್ಬಿಟ್ಟಲ್ಲ ನೆಮ್ಮದಿಯಾಗಿರೋಣ ಅಂತ ಅನ್ಸ್ತಾ ಇಲ್ಲ? ಅನ್ಸಲ್ಲ. ನೀವು ಎಷ್ಟು ಶಕ್ತಿ ಇರೋವರೆಗೂ ಮಾಡ್ಬೇಕು. ಹೂವಿನ ಗಿಡ ಅಂತೂ ಒಂದ್ ಸ್ವಲ್ಪ ಆಗ್ಲೇಳು, ನನಗೆ ಶಕ್ತಿ ಎಷ್ಟು ದಿನ ಕೊಟ್ಟದಾನ ಅಲ್ಲೇ ತನಕಲ್ಲೂ ನಾನು ಮಾಡೋದು ಬಿಡಲ್ಲ, ಅದನ್ನ ಮಾಡ್ತೀವಿ. ಒಂದ್ ಸ್ವಲ್ಪನೇ ಆಗ್ಲೇಳು ಮಾಡೋದಂತೂ ಮಾಡ್ತೀವಿ, ಯಾಕಂದ್ರೆ ನಮಗೆ ಅವಾಗ ಜೀವನ ಕಷ್ಟ ಆಗಿತ್ತು ಮುಂಚೆ. ಮುಂಚೆ ಜೀವನ ಕಷ್ಟ ಆದಾಗ ನಮಗೆ ನಮ್ಮ ತೋರ್ ಮನೆಯವರು ಕೊಡಂಗಿರ್ಲಿಲ್ಲ. ನಮ್ಮ ಮನೆಯವರು ಲಾಯರ್ ಹೋಗಿ ಜೀವನ ಸ್ವಲ್ಪ ಕಷ್ಟ ಆಗಿತ್ತು, ಇದರಿಂದ ನಮ್ಗೆ ಅನುಕೂಲ ಆಗಿತ್ತು. ಅದರಿಂದ ಅದನ್ನು ಬಿಡಬಾರ್ದು, ಲಕ್ಷ್ಮಿ ತರ ಅಂತ ನಾವು ಯಾವತ್ತೂ ಬಿಡಲ್ಲ, ಅದನ್ನ ಮಾಡ್ತೀನಿ. ಇದ್ ಜೊತೆಗೆ ಫ್ಲೋರ್ ಮಿಲ್ ಬೇರೆ ಹಾಕ್ಸಿ ಅಣ್ಣದ್ವಿ ಅಂತಂದ್ರೆ ಅದು ಎಷ್ಟು ವರ್ಷ ಆಯ್ತು ಹಾಕ್ಸಿ? ಅಲೆ 5 ವರ್ಷ ಆಗಿತ್ತು. ಚೆನ್ನಾಗಿ ನಡೀತು, ಚೆನ್ನಾಗಿ ನಡೀತೈತಿ. ಮನೆ ಜೀವನಕ್ಕೆ ತೊಂದರೆ ಇಲ್ಲ? ಜೀವನಕ್ಕೆ ತೊಂದರೆ ಇಲ್ಲ, ಚೆನ್ನಾಗೂ ನಡೀತೈತಿ. ಚೆನ್ನಾಗಿ. ಎಷ್ಟು ಖರ್ಚು ಬಂತು ಹಾಕ್ಸ್ಲಿಕ್ಕೆ? ಒಂದು 2-2.5 ಲಕ್ಷ ಖರ್ಚು ಬಂದಿತ್ತು. ಪ್ರತಿ ದಿವಸ ಎಷ್ಟು ಬರುತ್ತೆ ಆದಾಯ? ಪ್ರತಿ ದಿವಸ ಏನಿಲ್ಲ ಅಂದ್ರೆ 500-600 ರೂಪಾಯಿ ಬಂದಿರ್ತೈತಿ. ಬರುತ್ತೆ. ನಿಮ್ಮೂರಲ್ಲಿ ಒಂದೇನ ಇದೆಯಾ? 5 ಪಕ್ಕದಾಗೆಲ್ಲ. ನಮ್ದೇ ಒಂದ್ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ, ಚೆನ್ನಾಗಿ ನಡೀತೈತೆ. ಐನಳ್ಳಿ ಬರ್ತಾರೆ, ಐನಳ್ಳಿಯರ್ ಬರ್ತಾರೆ, ಓಬೆನಳ್ಳಿಯರ್ ಬರ್ತಾರೆ, ದೇವ್ರಕೊಡ್ತಾರ ಬರ್ತಾರೆ, ನಮ್ಮೂರರು ಕೂಡ್ಲಳ್ಳರು ಇಷ್ಟೂರ ನಮ್ಮ ಜನ ಬರ್ತಾರೆ. ಯಾಕೆ ಚೆನ್ನಾಗಿ ನಡೀತೈತೆ ಅಂದ್ರೆ ನಾನು ಕ್ಲೀನ್ ಆಗಿ ಹಾಕೊಡ್ತೀನಿ, ತಾಳ್ಮೆಯಿಂದ ಇರ್ತೀನಿ. ಯಾಕಂದ್ರೆ ಒಬ್ರು 30-50 ರೂಪಾಯಿ 5 ರೂಪಾಯಿ ಇಲ್ಲ ಅಂದ್ರು ನನಗೆ ತಾಳ್ಮೆ ಐತೆ ಬಿಡು, ಜೀವನ ಕಷ್ಟ ಎಂತಾರ್ದು ಒಂದ್ ಸ್ವಲ್ಪ. ಅದಕ್ಕಾಗಿ ಯೋಚನೆ ಮಾಡಿ ಜನಗಳು ಬಹಳ ಜನ ನಮ್ಮಿಗೆ ಜನ ಬರ್ತಾರೆ, ಚೆನ್ನಾಗಿ ಕೊಡ್ತಾಯ ಅಂತಂದೇಳಿ. ನಮ್ಮ ಮನೆಯವ್ರು ಹಾಕಲ್ಲ, ನಾನೇ ಹಾಕೋದು, ಹಂಗಾಗಿ ಚೆನ್ನಾಗಿ ನಡೀತೈತೆ ನಮ್ಮ ಜನ. ಈಗ ನಿಮ್ಮ ಮನೆಯವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ, ಇಷ್ಟೊಂದೆಲ್ಲ ನಿರ್ವಹಣೆ ಮಾಡೋಕೆ ನಿಮ್ಗೆ ಕಷ್ಟ ಅನ್ಸಲ್ವಾ? ಕಷ್ಟ ಅನ್ಸಲ್ಲ. ನಮ್ಮ ಮನೆಯವರು ಇಲ್ಲೇ ಕೊಟ್ರಜ್ಜ ಎಂಬ ವಕೀಲರ ತಗೆ ವಕಾಲತ್ತು ಮಾಡಿದ್ರು ಒಂದ್ ಸ್ವಲ್ಪ ದಿನ. ನಮ್ಗೆ ಯಾಕೆ ಅದು ಏನೋ ಆದಾಯ ಅನ್ನಿಸ್ಲಿಲ್ಲ, ಅವೆಲ್ಲ ಬಿಟ್ಟು ಇದನ್ನೇ ಯಾಕೆ ಮಾಡಬಾರದು ಅಂತಂದು ಇದನ್ನ ಮಾಡ್ಕೊಂಡ್ವಿ. ಕೃಷಿಯಲ್ಲಿ ಏನಾದ್ರೂ ನಿಮ್ಮ ಜೊತೆಗೆ ಸಹಾಯ ಮಾಡ್ತಾರಾ? ಹಿಂಗೆ ಸಹಕಾರ ನಮ್ಮನೆಯವ್ರು ಮಾಡ್ತಾರೆ, ನಮ್ಮ ಮನೆಯವರು. ನಮ್ಮನೆಯವ್ರು ನಾನೊಂದು ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ. ಅದಕ್ಕಾಗಿ ಇಬ್ಬರಳನ್ನು ಅಂಚರ್ಸ್ಕೊಂಡು ನಡೀತೈತಿ, ನಡೀತಾ. ನಮ್ಮನೆಯವ್ರು ಬಹಳ ಒಳ್ಳೆಯವರು ಮಾಡ್ತಾರ, ಅದೆಲ್ಲ ಬೇಜಾರಾಗಲ್ಲ. ನನ್ಗೆ ಆಗ್ಲಿಲ್ಲ ಅಂದ್ರೂ ಯಾಕೆ ನೀನ್ ಮಾಡ್ಲಿಲ್ಲ ಅಂತ ಕೇಳಲ್ಲ. ಇನ್ನೊಬ್ರು ಯಾರನ್ನಾದ್ರೂ ಕರ್ಕೊಂಡು ಹೋದಾಗಿದೆ, ಬಿಡಿಸ್ಕೊಂಡ್ಬಂದು ಕಟ್ಸೋದು ಅವೆಲ್ಲ ಮಾಡ್ತಾರೆ. ನೀವು ಒಳ್ಳೆ ಹೆಂಡತಿ ಸಿಕ್ಕಾರ, ನಿಮಗೂ ಒಳ್ಳೆ ಯಜಮಾನ ಸಿಕ್ಕಾದ್ರೆ ಒಳ್ಳೆ ಯಜಮಾನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ಏನಾದ್ರು ಬೇರೆ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಏನಾದ್ರೂ ಇದೆ? ಬೇರೆ ಬೆಳೆ ಬೆಳೆಯಕ್ಕೆ ನಮ್ಮಲ್ದಾಗೆ ದೊಡ್ಡ ಲೈನ್ ಹೋಗಿತ್ತು, ಪಾಕೊಡ್ದಿದ್ದನ್ನು ಬೀರನಹಳ್ಳಿ ಅಂತಕ್ಕೆ, ಅದು ನೆಡ್ಮದ್ದೆ ಹೋಗೈತೆ ಗಿಡ ಏನಾದ್ರೂ ನೆಡಕ್ಕೆ. ಈಗ ಎಷ್ಟೈತೆ ಅಷ್ಟಕ್ಕೆ ಅಡಕೆ ಗಿಡ ಇಟ್ಟಿದೀವಿ, 120 ತೆಂಗಿನ ಗಿಡ ಐತೆ. ಇವಾಗ ಫಸಲಿ ಬರ್ತಾ ಇತ್ತು, ಈ ವರ್ಷದಿಂದ ಸ್ಟಾರ್ಟಿಂಗ್ ಐತೆ, ಅಷ್ಟು ಮಾಡಿದೀವಿ. ಸಾಕಷ್ಟು ಜನ ಹೆಣ್ಮಕ್ಳು ಕೃಷಿ ತುಂಬಾ ಕಷ್ಟ, ಬಿಸಿಲಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರವ್ರು ಅಪ್ಸಲ್ಸ್ ಮಕ್ಳು ಬಿಸಿಲ ಹೋಗಿಲ್ದಂತಾರಾದ್ರೆ ಆತರ ಮಾತಾಡ್ತಾರೆ. ನಾವು ರೈತರು ಮಕ್ಳು, ನಮ್ಮ ಅಪ್ಪಾಜಿನ ರೈತರು, ಹಂಗಾಗಿ ನಮ್ಗೆ ಇದೇ ಅಡ್ಜಸ್ಟ್ ಆಗೈತೆ, ಚೆನ್ನಾಗೈತೆ. ವರ್ಷ ಪೂರ್ತಿ ಕೆಲಸ ಇರುತ್ತಪ್ಪ, ಎಲ್ಲಾನ ಒಂದ್ 15 ದಿವಸ ತಿಂಗಳು ಹೋಗ್ಬೇಕು ಅನ್ಸಿದ್ರು ಆಗೋದಿಲ್ಲ ಅಂತ ಅಂತ ಬೇಜಾರ ಅನ್ಸಲ್ಲ? ನನಗೆ ಒಂದಿನ ನನ್ನ ತವ್ರ ಮನೆಗೆ ಹೋಗಿ ಒಂದ್ ರಾತ್ರಿ ಎಂದೂ ಕಳೆದಿಲ್ಲ. ನಾನು ನಮ್ಮ ಮದುವೆಗೆ 20 ವರ್ಷ ಆಗೈತೆ, ಒಂದ್ ರಾತ್ರಿ ಎಂದು ನನ್ನ ತವ್ರ ಮನೆ ಕಳೆದಿಲ್ಲ. ನಾನು ಯಾವಾಗ್ಲೂ ನಮ್ಮ ಮನೆಗೆ ಇರೋದು, ನಮ್ಮ ಮನೆ ನಮ್ಮ ಬದುಕು. ನಮ್ಮ ಮನೆಯನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಎಷ್ಟು ನಮ್ಮ ಮಕ್ಕಳು ನಿಮ್ಗೆ? ಒಬ್ಬನೇ ಮಗ. ಒಬ್ಬನೇ ಮಗ? ಮಾಧವ. ಮಗನ ಕೃಷಿ ಬದುಕು ತರಬೇಕನ್ನೋ ಉದ್ದೇಶ ಇಲ್ಲ? ಇಲ್ಲ, ಓದಿಸ್ತೀವಿ. ಓದಿಸ್ತೀವಿ. ಎಷ್ಟನೇ ಕ್ಲಾಸ್ ಓದ್ತಾನೆ? SLC. ಹಾಗಿದ್ರೆ ಇಷ್ಟು ವರ್ಷದ ಹೂವಿನ ಕೃಷಿ, ಈ ಕೃಷಿ ಬದುಕು ಎಲ್ಲ ನೆಮ್ಮದಿ ತಂದು ಕೊಟ್ಟಾಯ್ತಾ? ನಮ್ದು ತಂದು ಕೊಟ್ಟೈತೆ. ನಮಗೆ ಮನೆ ಇರ್ಲಿಲ್ಲ, ಒಂದ್ ಮನೆ ಕಟ್ಕೊಂಡ್ವಿ ಹೂವಿನಾಗೇನ, ಇನ್ನ ಒಂದು ಪಕ್ಕದ ಬೇಸ್ಮೆಂಟ್ ಹಾಕಿದೀವಿ, ಅದನ್ನು ಕಟ್ಟಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ನಮ್ಗೆ ಯಾವ್ದ್ರಿದ್ದನು ಲಾಸ್ ಆಗಿಲ್ಲ, ಅನುಕೂಲ ಆಗೈತೆ, ಅನುಕೂಲ ಆಗೈತೆ. ನಾನು ಬೇರೆಯವ್ರಿಗೆ ಹೇಳೋದನ್ನು ಮಾಡ್ರಿ ಅಂತಲೇ ಹೇಳೋದು, ಪಕ್ಕದಾಗೆ ಯಾರಾದ್ರೂ ಒಬ್ರು ಹಿಂಗೆ ಮಾಡಕ್ಕಾಗಲ್ಲ ಅಂತವ್ರಿಗೆಲ್ಲ ಮಾಡ್ಬೇಕು, ಇನ್ನೊಬ್ರು ಕೈಗೆ ಹೇಳಕ್ ಜೀವನ ಮಾಡಬಾರ್ದು ಅಂತ ಎಲ್ಲ ಹೇಳ್ಕೊಟ್ಟೆ. ಒಟ್ಟಾರೆ ಸಂತೋಷವಾಗಿದ್ರ? ಸಂತೋಷವಾಗಿದ್ದೀವಿ. ಈ ಕಾರ್ಯಕ್ರಮ ಕೇಳಂತಾರು, ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ಮುಖಾಂತರ ಮಾಡಬಹುದು. ನಿಮ್ಮೂರಿಗೆ ಬಂದ್ರೆ ನಿಮ್ ಜಮೀನೆಲ್ಲ ಮಾಡಬಹುದು, ನೋಡಬಹುದು, ಯಾರಾದ್ರೂ ಬಂದು ನೋಡಬಹುದು ನಮ್ಮ ಜಮೀನಾಗೆ. ನಾವು ಮಾಡ್ತೇನೆ, ಯಾವಾಗ್ಲೂ ನನಗೆ ಬೇಜಾರು ಅನ್ಸಲ್ಲ. ಫೋರ್ ಮಿಲ್ನಾಗೂ ಬೇಜಾರು ಅನ್ಸಲ್ಲ, ಮನೆ ಕೆಲಸನೂ ಮಾಡಕ್ಕೂ ಬೇಜಾರು ಅನ್ಸಲ್ಲ, ಹೊಲದಾಗೂ ಮಾಡ್ತೀನಿ ನಾನು, ನಾನೆಲ್ಲ ಕೆಲಸ ಮಾಡ್ತೀನಿ. ನಮ್ಮ ಮನೆಯವ್ರು ಅಂತಾರು, ಅದಕ್ಕಿಂತ ಎಲ್ಲದಕ್ಕಿಂತನು ನಾನೇನ್ ಮಾಡ್ತೀನಿ ಅಂತಂದ್ರೂ ಬೆಂಬಲ ಕೊಡೋರು ನಮ್ಮ ಮನೆಯವರು. ನನಗೆ ಫೋರ್ ಮಿಲ್ ಹಾಕ್ಸ್ಕೊಡು ಅಂತ ಕೇಳಿದೆ, ಲೋನ್ ಮಾಡಿಸಿ 3.5 ಲಕ್ಷ ರೂಪಾಯಿ ಲೋನ್ ತಗೊಂಡು ಫೋರ್ ಮಿಲ್ ಹಾಕ್ಸ್ಕೊಟ್ರು, ಸಾಲ ಎಲ್ಲ ತೀರಿಸಿದ್ವಿ. ಇವಾಗ ಹೂವಿನ ಗಿಡ ಹಾಕ್ಬೇಕು ಅಂತ ಕೇಳ್ತಿದ್ದೆ ಮುಂಚೆನ, ಅದೇ ಬೇರೆ ಹೂವು ಕಟ್ಟೋದಕ್ಕೆ ಹಾಕೋಣ ಹಾಕೊಟ್ರು, ಇಷ್ಟೆಲ್ಲ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಇದ್ದಲ್ಲ ನನಗೆಲ್ಲ ಇದನ್ನು. ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ ಫೋನ್ ಸಂಖ್ಯೆ ಹೇಳ್ರಿ? 9-66-3-5-7-0-9-5. ರೈತ ಬಂದವರೇ, ಇದು ಹಿರಿಯೂರು ತಾಲೂಕು ಬ್ಯಾಡ್ರಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರ ಮೊಬೈಲ್ ಸಂಖ್ಯೆ 9-66-3-5-7-0-9-5. ಬಹಳ ಸಂತೋಷ ಶಿವಮ್ಮರೇ, ಇದುವರೆಗೂ ನಿಮ್ಮ ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೂವಿನ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬ್ಯಾಡರಹಳ್ಳಿಯ ರೈತ ಮಹಿಳೆ ಶಿವಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 2022-23 ಸಾಲಿನ ಹಿಂಗಾರು ಹಂಗಾಮು ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಲಾಗಿದ್ದು, ರೈತರು ಗೂಗಲ್ ಪ್ಲೇಸ್ಟೋರ್ನಿಂದ ಖಾರಿಫ್ ಫಾರ್ಮರ್ ಕ್ರಾಪ್ 2022-23 ಎಂಬ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆ ಮಾಹಿತಿ ಹಾಗೂ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಸದರಿ ಮಾಹಿತಿಯನ್ನ ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ಸವಲತ್ತುಗಳನ್ನು ಒದಗಿಸಲು ಪಹಣಿಯಲ್ಲಿ ಅಳವಡಿಸಲು ಬಳಸಲಾಗುತ್ತದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಿದೆ. ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮಗಳಿಗೆ ನಿಯೋಜಿಸಿದ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ಸಹ ಬೆಳೆ ಮಾಹಿತಿಯನ್ನು ದಾಖಲಿಸಬಹುದು. ಬೆಳೆ ವಿವರಗಳನ್ನು ದಾಖಲು ಮಾಡದಿದ್ದಲ್ಲಿ ಇಲಾಖೆಗಳಿಂದ ದೊರೆಯುವ ಸವಲತ್ತುಗಳಿಂದ ವಂಚಿತರಾಗುತ್ತೀರಿ. ಹೆಚ್ಚಿನ ಮಾಹಿತಿಗಾಗಿ ರೈತರು ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8444-8444-7715 ಕರೆ ಮಾಡಬಹುದು ಅಥವಾ ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿಬರೋಣ. ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೆರೂರೆ ಅಂತೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರ್ಮ್ನಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ನಾವು ಈ ಮಾವಿನ ಗಿಡಗಳ ಸೌರುವಿಕೆ ಕುರಿತು ಸಮಾಲೋಚನೆ ಮಾಡೋಣ. ಈಗಾಗಲೇ ಮಾವು ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಇಳುವರಿಯಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೀವಿ. ಕಳೆದ ವರ್ಷವೂ ಚೆನ್ನಾಗಿ ಬಂದಿತ್ತು, ಒಳ್ಳೆಯ ಲಾಭ ಪಡ್ಕೊಂಡಿದ್ದು ನಮ್ಮ ರೈತ ಬಾಂಧವರು. ಬಟ್ ಇವತ್ತಿನ ಈ ಒಂದು ವರ್ಷದಲ್ಲಿ ಸೊ ಮಾವಿನ ಫಸಲೇ ಬರ್ತಾ ಇಲ್ಲ, ಇಳುವರಿ ಸಿಗ್ತಾ ಇಲ್ಲ. ಸೊ ಅದೇ ರೀತಿ ಹಳೆ ತೋಟಗಳಿರ್ತವೆ, ಹಳೆ ತೋಟದಲ್ಲಿ ನಮಗೆ ಇಳುವರಿ ಬರ್ತಾ ಇಲ್ಲ ಅಂತೇಳಿ ಸಾಕಷ್ಟು ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಗಮನಿಸಬೇಕಾಗತ್ತೆ, ಸೊ ಪ್ರತಿ ಕಟಾವಿನ ನಂತರ ಸೊ ಮಾವಿನಲ್ಲಿ ಗಿಡಗಳ ಸವರಿಕೆಗಳನ್ನು ನಾವು ಇಲ್ಲಿ ಸ್ವಲ್ಪ ಅದ್ರ ಕಡೆಗೆ ನಾವು ಗಮನ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಸೊ ಮಾವು ನಾವು ಹೇಳ್ದಂಗೆ ಸೊ ಇದು ಒಂದು ವರ್ಷ ಚೆನ್ನಾಗಿ ಫಸಲು ಬರುತ್ತೆ, ಇನ್ನೊಂದು ವರ್ಷ ಚೆನ್ನಾಗಿ ಫಸಲು ಬರಲ್ಲ. ಸೊ ಇದು ಆಲ್ಟರ್ನೇಟ್ ಬೇರಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ರೆಗ್ಯುಲರ್ ಆಗಿ ಬೇರಿಂಗ್ ಮಾಡಬೇಕಾದ್ರೆ, ರೆಗ್ಯುಲರ್ ಆಗಿ ಹೂವು ತಗೋಬೇಕಾದ್ರೆ ಕೆಲವೊಂದು ಪೋಷಕಾಂಶಗಳ ನಿರ್ವಹಣೆ ಕಡೆ, ಅದ್ರ ಜೊತೆಗೆ ಕೆಲವೊಂದು ನಾವು ಮಾಡ್ತಕ್ಕಂಥ ತೋಟಗಾರಿಕೆ ಕ್ರಿಯೆಯಲ್ಲಿ ನಾವು ಕೆಲವೊಂದು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸೊ ಎಸ್ಪೆಷಲ್ ಅದರಲ್ಲೂ ಕೂಡ ಸವರುವಿಕೆ ಬಹಳಷ್ಟು ಪ್ರಾಮುಖ್ಯವಾದ ಒಂದು ತೋಟಗಾರಿಕೆ ಕ್ರಿಯೆ ಅಂತ ಹೇಳ್ಕೋಬಹುದು. ಏನಕ್ಕಂದ್ರೆ ಸೊ ಚೆನ್ನಾಗಿ ಮಾವು ಹೂವು ಕಟ್ಟಿ ಕಾಯಿ ಬಿಟ್ಕೋಬೇಕಾದ್ರೆ ಸೊ ಗಾಳಿ ಚೆನ್ನಾಗಿ ಆಡಬೇಕಾಗತ್ತೆ, ಸೊ ಬೆಳಕು ಚೆನ್ನಾಗಿ ಹೋಗ್ಬೇಕಾಗತ್ತೆ. ಸೊ ಯಾವುದೇ ಹಂತದಲ್ಲಿ ಗಿಡಗಳು ಬಹಳ ದಟ್ಟವಾಗಿ ಬೆಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಳಗಡೆ ಬೆಳಕು ಹೋಗೋದಿಲ್ಲ, ಗಾಳಿ ಹೋಗೋದಿಲ್ಲ, ಅಲ್ಲಿ ಏನಾಗುತ್ತೆ ಮಧ್ಯಭಾಗದಲ್ಲಿ ನಾವು ಯಾವುದೇ ರೀತಿ ಹೂವುಗಳನ್ನು ಕಾಣಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಈ ರೋಗ ಮತ್ತು ಕೀಟದ ಬಾಧೆನೂ ಸಮಸ್ಯೆ. ಅದರಲ್ಲಿ ಕೂಡ ಬೂದಿ ರೋಗ ಇರ್ಬೋದು, ಹೂವು ಆಗುವ ಸಮಯದಲ್ಲಿ ರಸ ಇರೋ ಕೀಟಗಳಿರ್ಬೋದು, ಬೂದಿ ರೋಗ ಇರ್ಬೋದು, ಸೊ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ತಕ್ಕಮಟ್ಟಿಗೆ ಕಡಿಮೆ ಮಾಡಬೇಕಾದ್ರೆ ಸೌರವಿಕೆ ಕೂಡ ಬಹಳಷ್ಟು ಅತ್ಯಮೂಲ್ಯವಾಗಿರೋದು. ಈಗಾಗಲೇ ಕಟಾವು ಮುಗಿತಾ ಬಂದಿದೆ, ಸೊ ಜೂನ್ ತಿಂಗಳಲ್ಲಿ ನಾವು ಈ ಸೌರಿಕೆಗಳನ್ನು ಮಾಡಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಕ್ರಿಸ್ ಕ್ರಾಸ್ ಬ್ರಾಂಚಸ್ ಇರ್ತವೆ, ಅಡ್ಡತಿಡ್ಡವಾಗಿ ಬೆಳ್ಕೊಂಡಿರ್ತ ಟೊಂಗೆಗಳಿರ್ಬೋದು, ಆಮೇಲೆ ನಮಗೆ ಫಸಲು ಬರ್ತಕ್ಕಂಥ ಒಣಗಿರತಕ್ಕಂಥ ಟೊಂಗೆಗಳಿದ್ದರೆ, ಹಿಂದಿನ ಸೀಸನಲ್ಲಿ ಏನಾದರೂ ರೋಗಗ್ರಸ್ತವಾಗಿ ಟೊಂಗೆಗಳಿದ್ದರೆ, ಕೀಟಗ್ರಸ್ತೆ ಗಂಟೆಗಳಂಥವನ್ನೆಲ್ಲನೂ ತಾವು ಕಟ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ಒತ್ತೊತ್ತಾಗಿ ಬೆಳೆತಕ್ಕಂಥ ಗಿಡಗಳನ್ನು ನಾವು ಕನಿಷ್ಠ ಪಕ್ಷ ಒಂದು 20-30% ಗಾಳಿ ಬೆಳಕು ಆಡ್ತಕ್ಕಂಥ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಸೊ ಹಾಗಂತೇಳಿ ನಾವು ಕಟ್ ಮಾಡಬೇಕಾದ್ರೂ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಯಾಕಂದರೆ ಇದು ಬಹಳ ಸೂಕ್ಷ್ಮವಾದ